ಲೋಕದ ಕಿರೀಟಗಳಿಗೆ ಜೀವದ ತಾಣಗಳಿಗೆ ಕೋಲಣ್ಣ ಕೋಲೆ ಜೀವದ ತಾಣಗಳಿಗೆ ಕೋಲಣ್ಣ ಕೋಲೆ ಜೀವದ ತಾಣಗಳಿಗೆ ಶರಣೋ ಶರಣೋ ನಮ್ಮ ಹಸಿರ ಹಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ ಶರಣೋ ಶರಣೋ ನಮ್ಮ ಹಸಿರ ಹಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ. ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಈಗ ಕೇಳಿ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಫಾರ್ಚ್ಮೆಂಟ್ 16,300 ರೂಪಾಯಿಯಿಂದ 16,400 ರೂಪಾಯಿಗಳು, ಅರೇಬಿಕಾ ಚರಿ 9,100 ರೂಪಾಯಿಯಿಂದ 9,400 ರೂಪಾಯಿಗಳು, ರೊಬೆಸ್ಟಾ ಫಾರ್ಚ್ಮೆಂಟ್ 9,700 ರೂಪಾಯಿಯಿಂದ 10,000 ರೂಪಾಯಿಗಳು, ರೊಬೆಸ್ಟಾ ಚರಿ 4,650 ರೂಪಾಯಿಯಿಂದ 4,800 ರೂಪಾಯಿಗಳು. ಇನ್ನು ಅಡಿಕೆ ಧಾರಣೆ. 1 ಕ್ವಿಂಟಾಲ್ಗೆ ಹಳೆ ಅಡಿಕೆ 50,000 ರೂಪಾಯಿಯಿಂದ 56,000 ರೂಪಾಯಿಗಳು, ಹೊಸ ಅಡಿಕೆ 40,000 ರೂಪಾಯಿಯಿಂದ 47,500 ರೂಪಾಯಿಗಳು. ಕಾಳುಮೆಣಸು 1 ಕ್ವಿಂಟಾಲ್ಗೆ 47,000 ರೂಪಾಯಿಯಿಂದ 47,500 ರೂಪಾಯಿಗಳು, ಏಲಕ್ಕಿ 1 ಕೆಜಿಗೆ 450 ರೂಪಾಯಿಯಿಂದ 650 ರೂಪಾಯಿಗಳು, ಶುಂಠಿ ಧಾರಣೆ ಕ್ವಿಂಟಾಲ್ಗೆ 1,700 ರೂಪಾಯಿಯಿಂದ 2,000 ರೂಪಾಯಿಗಳು. ಗಮನಿಸಿ, ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಚೇರಂಬಾಣೆ ಅರುಣ ಪದವಿ ಪೂರ್ವ ಕಾಲೇಜು ಇವರ ಕೂಡು ಕೂಟಲಿ ಮಡಿಕೇರಿ ತಾಲೂಕು ಅಂತರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟ ನಾಳ್ದು 19ನೇ ತಾರೀಕಿಂದ 21ನೇ ತಾರೀಕು ಮುಟ್ಟ ಚೇರಂಬಾಣೆನ ಅರುಣ ಪದವಿ ಪೂರ್ವ ಕಾಲೇಜಲ್ಲಿ ನಡೆದಿದೆ. ಉದ್ಘಾಟನಾ ಜಂಬರಲ್ಲಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಸೇರಿದಂತೆ ಶಾಸಕರು, ಸಂಸದರು, ಅಧಿಕಾರಿಗ ಭಾಗವಹಿಸುವೆ. ಸರ್ಕಾರ ದಿವ್ಯಾಂಗರಿಗೆ ಕೊಡುವ ಸೌಲಭ್ಯಗಳನ್ನ ಪಡ್ಕಂಬಕ್ಕೆ ಎಲ್ಲಾ ವಿಶೇಷಚೇತನರು ದಿವ್ಯಾಂಗರ ಒಕ್ಕೂಟಲ್ಲಿ ತಮ್ಮ ಹೆಸರನ್ನ ನೋಂದಣಿ ಮಾಡಿಕಂಬಕ್ಕೆ ಒಕ್ಕೂಟದ ವಿರಾಜ್ಪೇಟೆ ಪೊನ್ನಂಪೇಟೆ ಘಟಕದ ಪ್ರಕಟಣೆ ಕೇಳಿಕೊಂಡುಟು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಬಗೆಯಲ್ಲಿ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡು ಕೂಟಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರೆಡ್ಕ್ರಾಸ್ ಸಂಸ್ಥೆನ ಕಡೆಯಿಂದ ಇಂದು ಮಡಿಕೇರಿನ ರೆಡ್ ಕ್ರಾಸ್ ಭವನದಲ್ಲಿ ರಕ್ತದಾನ ಶಿಬಿರಕ್ಕೆ ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿನ ಅಧ್ಯಕ್ಷರು ಹಂಗೆ ಶಾಸಕರಾಗಿರುವ ಕೊಂಬಾರನ ಜಿ ಬೋಪಯ್ಯನವರು ಚಾಲನೆ ಕೊಟ್ಟು ಈ ಸಂದರ್ಭ ಮಾತನಾಡಿದ ಅವು, ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಮುಟ್ಟ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಜನಸೇವೆ ನೊಟ್ಟಿಗೆ ಸಮಾಜ ಸೇವೆ ಮಾಡೋಕ್ಕೂ ತಿಳಿದು ಪ್ರಧಾನಮಂತ್ರಿಗಳ ಆಶಯ ಅಂತ ಹೇಳಿದು. ಕಾರ್ಯಕ್ರಮದಲ್ಲಿ ನಗರಸಭೆನ ಅಧ್ಯಕ್ಷರಾದ ಅನಿತಾ ಪೂವಯ್ಯ, ರೆಡ್ ಕ್ರಾಸ್ ಸಂಸ್ಥೆನ ಸಭಾಪತಿ ರವೀಂದ್ರ ರೈ, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆನಂದ್ ಸೇರಿದಂತೆ ಗಣ್ಯರು ಹಾಜರಿದ್ದರು. ನಾಡಿನ ಜೀವನದಿ ಕಾವೇರಿ ಹುಟ್ಟುವ ತಲಕಾವೇರಿಲಿ ಬರುವ ಅಕ್ಟೋಬರ್ 17ಕ್ಕೆ ರಾತ್ರಿ 7:21 ಮೇಷಲಗ್ನಲ್ಲಿ ಪವಿತ್ರ ತೀರ್ಥಭಾವ ಪುಣ್ಯಗಳಿಗೆನ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂಗೆ ನೋಡಿಕೊಳ್ಳಕ್ಕೂ ಮತ್ತೆ ಯಾವುದೇ ಸಮಸ್ಯೆ ಆಗದಂಗೆ ಎಚ್ಚರ ತಕ್ಕೊಳ್ಳಕ್ಕೂ ಅಂತ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ನವು ಸೂಚನೆ ಕೊಟ್ಟಳು. ಈ ಬಗೆಯಲ್ಲಿ ನಡೆದ ಸಭೆಯಲ್ಲಿ ಮಾತಾಡಿದ ಉಸ್ತುವಾರಿ ಸಚಿವರು, ದಸರಾ ಸೇರಿದಂತೆ ತುಲಾ ಸಂಕ್ರಮಣ ಆಚರಣೆ ವ್ಯವಸ್ಥಿತವಾಗಿ ಹಾಕು ಅಂತ ಹೇಳಿದು. ಸಭೆಯಲ್ಲಿ ಭಾಗವಹಿಸಿದ್ದ ಶಾಸಕರು, ಸಂಸದರು, ಅಧಿಕಾರಿಗ, ಭಾಗಮಂಡಲ ಗ್ರಾಮ ಪಂಚಾಯತಿನವು ಸೇರಿದಂತೆ ಗಣ್ಯರು ತುಲಾ ಸಂಕ್ರಮಣ ಸಮಯದಲ್ಲಿ ಹಾಕಾದ ವ್ಯವಸ್ಥೆಗಳ ಬಗ್ಗೆಯಲ್ಲಿ ಮಾಹಿತಿ ಹಂಚಿಕೊಂಡು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಸೋಮವಾರಪೇಟೆನ ತಹಶೀಲ್ದಾರ್ ಎಸ್ಎನ್ ನರಗುಂದ್ ಅವರ ಅಧ್ಯಕ್ಷತೆಯಲ್ಲಿ ಮಾದಾಪುರ ಡಿ ಚನ್ನಮ್ಮ ಪದವಿ ಪೂರ್ವ ಕಾಲೇಜಲ್ಲಿ ಇಂದು ನಡೆದು. ಸಭೆಯಲ್ಲಿ ಕುಶಾಲನಗರ ತಾಲೂಕಿಂದ ಸೋಮವಾರಪೇಟೆ ಕಸಬಾ ಹೋಬಳಿಗೆ ವರ್ಗ ಆದ 16 ಗ್ರಾಮ ಮತ್ತು 11 ಉಪಗ್ರಾಮಗಳ ದಾಖಲಾತಿ ವರ್ಗಾವಣೆ ಆಗದ ಕಾರಣ ಉಪನೋಂದಣಿ ಕಚೇರಿಯಲ್ಲಿ ಯಾವುದೇ ವಹಿವಾಟು ನಡೆಯದೆ ದುಡ್ಡು ಕೊಟ್ಟು ಭೂಮಿ ತಕೊಂಡವಕ್ಕೆ ತೊಂದರೆ ಆಗ್ತಿರೋ ಬಗೆಯಲ್ಲಿ ಸಾರ್ವಜನಿಕರು ಪುಕಾರು ಹೇಳಿಕೊಂಡು ಚೇನಂಬಾಣಿ ಗೌಡ ಸಮಾಜದ ಕಡೆಯಿಂದ ಕಟ್ಟಿರುವ ಹೊಸ ಸಭಾಭಾಡೆನ ಉದ್ಘಾಟನಾ ಜಂಬರ ನಾಳೆ ಹೊತ್ತಾರೆ 10 ಕಾರುಗುಂದಲ್ಲಿ ನಡೆದಿದೆ. ಜಂಬರಲ್ಲಿ ಶಾಸಕರಾದ ಕೊಂಬಾರನ ಜಿ ಬೋಪಯ್ಯ, ಚೇರಂಬಾಣಿ ಗೌಡ ಸಮಾಜದ ಅಧ್ಯಕ್ಷರಾದ ಕೊಡಪಾಲ್ ಗಣಪತಿ, ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜೆಗದ್ದೆ ಸೇರಿದಂತೆ ಗಣ್ಯರು ಭಾಗವಹಿಸುವೆ. ಕೊಡವ ಹಾಕಿ ಅಕಾಡೆಮಿನ ಕಡೆಯಿಂದ ಜಿಲ್ಲೆಯಲ್ಲಿ ಸುರುನಸಲ ಕೊಡವ ಕುಟುಂಬಗಳ ನಡುವೆ 5A ಸೈಡ್ ರಿಂಕ್ ಹಾಕಿ ಆಟನ ಆಯೋಜನೆ ಮಾಡಿದ್ದು ಕೊಡವ ಕೌಟುಂಬಿಕ ಹಾಕಿ ಆಟಕ್ಕೆ ಕಾರಣ ಆದ ಪಾಡಂಡ ಕುಟ್ಟಪ್ಪನವರ ಗ್ಯಾನಲ್ಲಿ ಬರುವ ಅಕ್ಟೋಬರ್ 27ರಿಂದ ನವೆಂಬರ್ 6ನೇ ತಾರೀಕು ಮುಟ್ಟ ಪೊನ್ನಂಪೇಟೆನ ಟರ್ಫ್ ಆಟದ ಬಾಣೆಯಲ್ಲಿ ಹಾಕಿ ಪೈಪೋಟಿ ನಡೆದಿದೆ ಅಂತ ಕೊಡವ ಹಾಕಿ ಅಕಾಡೆಮಿನ ಅಧ್ಯಕ್ಷ ಪಾಂಡಂಡ ಬೋಪಯ್ಯನವು ತಿಳಿಸಿದಳು. ವಿರಾಜಪೇಟೆ ಕೊಡವ ಸಮಾಜ ಒಕ್ಕೂಟ ಮತ್ತು ಪಂಜಾರ್ಪೇಟೆ ಕೊಡವಕೇರಿಯವರ ಕೂಡುಕೂಟಲ್ಲಿ 21ನೇ ತಾರೀಕು ಬುಧವಾರ ವಿರಾಜಪೇಟೆ ಕೊಡವ ಸಮಾಜದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆದಿದೆ. ಮಹಾರಾಷ್ಟದ ಪುಣೆಯಲ್ಲಿ ಸೆಪ್ಟೆಂಬರ್ 22ರಿಂದ 3 ದಿನಗಳ ಮುಟ್ಟ ನಡೆಯಕ್ಕಿರುವ ರಾಷ್ಟ್ರಮಟ್ಟದ ಕಾರ್ಯಾಗಾರಕ್ಕೆ ತಾಲೂಕಿನ ಭಾಗಮಂಡಲ ಗ್ರಾಮ ಪಂಚಾಯಿತಿ ಆಯ್ಕೆ ಆಯಿತು ಅಂತ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭವರ್ ಸಿಂಗ್ ಮೀನಾನವು ತಿಳಿಸಿದಳು. ಜಿಲ್ಲೆಯಲ್ಲಿ ಕಾರ್ಯನಿಹಿಸುತ್ತಿರುವ ಪೌರ ಕಾರ್ಮಿಕರ ಮಕ್ಕಳಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಆಧೀನದಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳ 6ನೇ ಕ್ಲಾಸಿಗೆ ಉಚಿತ ಪ್ರವೇಶಕ್ಕೆ ಅವಕಾಶ ಇದ್ದು ಅರ್ಹ ಪೌರ ಕಾರ್ಮಿಕರ ಮಕ್ಕ ಹೆಚ್ಚಿನ ಮಾಹಿತಿನ ಉಪನಿರ್ದೇಶಕರು ಅವರ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಮಡಿಕೇರಿ ಇಲ್ಲಿಂದ ಪಡ್ಕಣಕ್ಕಂತ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಡಬಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ನಂಬರ್ 2779 ಕಕ್ಕಬ್ಬೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಕ್ಕಬ್ಬೆ ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 19ರಂದು ಸೋಮವಾರ ಪೂರ್ವಾಹ್ನ 10 ಸಂಘದ ಕಟ್ಟಡದಲ್ಲಿ ಅಧ್ಯಕ್ಷರಾದ ಶ್ರೀ ಕಲ್ಯಾಟಂಡ ಎ ತಮ್ಮಯ್ಯ ರಘು ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಗೋಣಿಗೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ ಗೆ ಸೇರಲು ಸುವರ್ಣಾವಕಾಶ. ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900950755. ಚಿನ್ನದ ಪ್ರತಿ ಕಣದಲ್ಲೂ 100% ಬಿಐಎಸ್ 916 ಆಲ್ ಮಾರ್ಕ್ ಪರಿಶುದ್ಧತೆ. ವಿಶ್ವಾಸದಲ್ಲಿ ಮುಂಚೂಣಿಯಲ್ಲಿರುವ ಇರಿಟಿಯ ಚಿನ್ನಾಭರಣ ಮಳಿಗೆ ತಾಳುಕಂಡ ತಿಲ್ ಜುವೆಲ್ಲರ್ಸ್. ನಿಮ್ಮ ಮನಸ್ಸಿಗೊಪ್ಪುವ ಮದುವೆ ಚಿನ್ನಾಭರಣಗಳ ಅತಿ ನೂತನ ಡಿಸೈನ್ಸ್ ಹಾಗೂ ಸೆಲೆಕ್ಷನ್ ಗಳಿಗಾಗಿ ಬನ್ನಿ ತಾಳುಕಂಡ ತಿಲ್ ಜುವೆಲ್ಲರ್ಸ್ ಇರಿಟಿ. ಹುದಿಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 18 ಭಾನುವಾರ ಬೆಳಿಗ್ಗೆ 10 ಸಂಘದ ಅಧ್ಯಕ್ಷರಾದ ಶ್ರೀ ಚೇಂದೀರ ಡಿ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ. ಅರ್ಹ ಸದಸ್ಯರೆಲ್ಲ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಭೆಯನ್ನ ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿ ಕೋರಿದೆ. ನಾನು ಬದಲಾಗುತ್ತಿದ್ದೇನೆ ಹೊಸ ಫ್ಯಾಷನ್ ನ ಬಟ್ಟೆಗಳಿಗೆ. ಹೌದು, ಇದೀಗ ಎಲ್ಲರೂ ಬದಲಾಗುತ್ತಿದ್ದಾರೆ. ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿರುವ ಇಂಡಿಯನ್ ಟೆರೇನ್ ಬ್ರಾಂಡೆಡ್ ಶೋರೂಮ್ ನ ಹೊಸ ಫ್ಯಾಷನ್ ನ ಬಟ್ಟೆಗಳಿಂದ ಈಗಿನ ಟ್ರೆಂಡ್ ಗೆ ಅನುಸಾರವಾದ ಜೆಂಟ್ಸ್ ಬ್ರಾಂಡೆಡ್ ಬಟ್ಟೆಗಳು, 5 ಮೇಲ್ಪಟ್ಟ ಬಾಯ್ಸ್ ನ ಕಣ್ಮನ ಸೆಳೆಯುವ ಬ್ರಾಂಡೆಡ್ ಬಟ್ಟೆಗಳು ಈ ವಿಶಾಲ ಮಳಿಗೆಯಲ್ಲಿ. ಇಂಡಿಯನ್ ಟೆರೇನ್ ಬ್ರಾಂಡೆಡ್ ಶೋರೂಮ್, ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್, ವಿರಾಜಪೇಟೆ. ಸುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀಣ್ಯಾ ಬೆಂಗಳೂರು, ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ, ಕಾಲ್ 9741864856. ನಾ ಪೊಕ್ಲುವಿನಲ್ಲಿ ನವೀಕರಣಗೊಂಡು ಇದೇ 19 ಶುಭಾರಂಭಗೊಳ್ಳುತ್ತಿರುವ ಹೋಮ್ ವರ್ಲ್ಡ್ ನ ಉದ್ಘಾಟನಾ ಬಂಪರ್ ಕೊಡುಗೆಗಳು. ಬೆಡ್ರೂಮ್ ಸೆಟ್ 24,800 ರೂಪಾಯಿಯಿಂದ ಪ್ರಾರಂಭ. 23,500 ರೂಪಾಯಿಯ ವುಡನ್ ಕಾರ್ನರ್ ಸೋಫಾ ಸೆಟ್ ಗೆ 4,500 ರೂಪಾಯಿಯ ಟೀಪಾಯ್ ಫ್ರೀ. ಇನ್ನು ಹಲವು ಡಿಸ್ಕೌಂಟ್ ಆಫರ್ಗಳು ನಿಮಗಾಗಿ. ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರ ನಿಯಮಿತ ಮಡಿಕೇರಿ ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 18 ನಾಳೆ ಭಾನುವಾರ ಬೆಳಿಗ್ಗೆ 10 ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಂಗಣದಲ್ಲಿ ಅಧ್ಯಕ್ಷ ಎಚ್ಎಸ್ ಚೇತನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸರ್ವ ಸದಸ್ಯರೆಲ್ಲ ಆಗಮಿಸುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘ ನಿಯಮಿತ ಮಡಿಕೇರಿ ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ ತಾರೀಕು 21 ಬುಧವಾರ 11 ಸಂಘದ ಅಧ್ಯಕ್ಷರಾದ ಸೂದನ ಎಸ್ ಈರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕೆಳಗಿನ ಕೊಡವ ಸಮಾಜದಲ್ಲಿ ನಡೆಯಲಿದೆ. ಸದರಿ ಸಾಲಿನ 10 ತರಗತಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹ ಬಹುಮಾನ ನೀಡಲಾಗುತ್ತಿದ್ದು ಸದಸ್ಯರು ತಮ್ಮ ಮಕ್ಕಳ ಅಂಕಪಟ್ಟಿಯ ನಕಲನ್ನು ಸಂಘದ ಕಚೇರಿಗೆ ತಾರೀಕು 19 ಒಳಗಾಗಿ ಸಲ್ಲಿಸುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಕೋರಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣ ಚಂಡ ಜಾಗೃತಿ ಭೀಮಯ್ಯ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿರ ಕೊಡಗು ಪ್ರಾದೇಶಿಕ ಕಚೇರಿರ ಆದನೆಯಲ್ಲಿ ಸ್ಕೂಲ್ ಶಿಕ್ಷಣ ಪಿಂಜ ಸಾಕ್ಷರತಾ ಇಲಾಖೆ, ರಾಷ್ಟ್ರೀಯ ಪಚ್ಚೆಪಡೆರ ಜಿಲ್ಲಾ ಘಟಕ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ಕೊಡಗು ಜಿಲ್ಲಾ ಸಮಿತಿರ ಕೂಟಾದನೆಯಲ್ಲಿ, ಕುಶಾಲನಗರ ತಾಲೂಕರ ಕೂಡುಮಂಗಳೂರು ಸರಕಾರಿ ಹೈಸ್ಕೂಲ್, ನೀನಾಂದ ವಿಜ್ಞಾನ ಸಂಘ, ಇಕೋ ಕ್ಲಬ್, ಎನ್ಎಸ್ಎಸ್ ಘಟಕ, ಎಸ್ಡಿಎಂಸಿ ಪಿಂಜ ವಿದ್ಯಾರ್ಥಿ ಸಂಘತ್ರ ಕೂಟಾದನೆಯಲ್ಲಿ ಜಿಲ್ಲಾ ಮಟ್ಟತ್ರ ವಿಶ್ವ ಓಜೋನ್ ಪದರ ಸಂರಕ್ಷಣಾ ನಾಳಿನ ಕೈಚತ್ತು. ಇದಂಡ ಕೊರವು ಕಾರಿಕೆ ವಹಿಸಿತ ತಕ್ಕಪರಂದ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಜಿಲ್ಲಾ ಸಮಿತಿರ ಅಧ್ಯಕ್ಷ ಪಿಂಜ ಸ್ಕೂಲ್ ಮುಖ್ಯೋಪಾಧ್ರಿ ಟಿಜಿ ಪ್ರೇಮ್ ಕುಮಾರವು ಭೂಮಿರ ರಕ್ಷಣೆಗ್ ನಲ್ಲ ಪರಿಸರ ಸ್ನೇಹಿ ಕ್ರಮತನ ಅಡ್ತವಂಡು ನಂಗ ಓಜೋನ್ ಪದರತ್ನ ರಕ್ಷಣೆ ಮಾಡುವಂಡ ಮೂಲಕ ಭೂಮಿನ ಕಾಪಾಡೋಕ್ ಸಂಕಲ್ಪ ಮಾಡೋಂಡು ಅವು ಅಣ್ಣಚಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಯಿಂಡ ಪುಟ್ಟನ ನಮ್ಮೆರ ಮಾರಿಪತ್ ಬೋರೆ ಬೋರೆ ಸಂಘ ಸಂಸ್ಥೆರ ಸಹಕಾರತ್ರ ಕೂಟಕ್ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಪಿಂಜ ರೆಡ್ ಕ್ರಾಸ್ ಸಂಸ್ಥೆರ ಆದನೆಯಲ್ಲಿ ನಡೆದ ರಕ್ತದಾನ ಶಿಬಿರಕ್ಕೆ ಸರ್ಕಾರಿ ಜಮೀನು ಸಂರಕ್ಷಣಾ ಸಮಿತಿ ಅಧ್ಯಕ್ಷಂಗ ಪಿಂಜ ಶಾಸಕಂಗಳಾದ ಕೆಜಿ ಬೋಪಯ್ಯ ಅವು ಇಂದು ಚಾಲನೆ ಕೊಡುತ್ತದೆ. ನಗರತ್ರ ರೆಡ್ ಕ್ರಾಸ್ ಭವನದ ರಕ್ತದಾನ ಶಿಬಿರತ್ ಕೂಡಿಯಾಡಿತು ತಕ್ಕ ಬರಂದ ಅವು ಇಂದುಂಜ ಅಕ್ಟೋಬರ್ ದಂಡಂಗತನೆ ಈ ಶಿಬಿರತನ ನಡೆತುವ ಜನಸೇವೆರ ಮೂಲಕ ಸಮಾಜ ಸೇವೆ ಮಾಡುಂಡು ಅನ್ನುವುದು ಪ್ರಧಾನಮಂತ್ರಿ ಅಯಿಂಡ ಆಶಯ. ಪ್ರತಿಯೊಬ್ಬನು ರಕ್ತದಾನ ಮಾಡುವಂಡ ಮೂಲಕ ಇನ್ನೂರು ಜೀವತನ ಉಳಿತುವನ್ನಕ್ಕೆ ಆಂಡುಂದು ಅವು ಅಣ್ಣಚಿ. ವಿರಾಜಪೇಟೆ ಕೊಡವ ಸಂಘ ಪಿಂಜ ಪಂಜರಪೇಟೆ ಕೊಡವ ಕೇರಿರ ಕೂಟಾದ ನೆಲು ಇದೇ 21 ಪದ್ನಾಚೆ ವಿರಾಜಪೇಟೆ ಕೊಡವ ಸಮಾಜದ ಬಣ್ಣೆ ಆರೋಗ್ಯ ಶಿಬಿರ ನಡಪಂದು ಅರಂಜಿ ಬಂದಿತ್ತು. ದಸರಾ ಪಿಂಜ ಕಾವೇರಿ ಸಂಕ್ರಮಣ ಸಂದರ್ಭದ ಎಲ್ಲ ತಯಾರಿನ ಇಕ್ಕಲೆ ಮಾಡಿಯವಂಡು ಏದೇ ಸಮಸ್ಯೆ ಬರತನಕ್ಕೆ ಎಚ್ಚರ ಎಡ್ತವಂಡು ಅಧಿಕಾರಿಯಕ್ಕ ಜಿಲ್ಲಾ ಉಸ್ತುವಾರಿ ಸಚಿವಂಗಳಾನ ಬಿಸಿ ನಾಗೇಶವು ಸೂಚನೆ ಕೊಡುತ್ತಿತ್ತು. ಮಡಿಕೇರಿರ ಜಿಲ್ಲಾ ಪಂಚಾಯಿತಿ ಸಭಾಬಾಡಿಲು ನಿನಾಂದ ನಡೆದ ಮುಪ್ಪಡೆ ತಯಾರಿ ಸಭೆಯ ಕೊರವು ಕಾರ್ಯಕ್ಕೆ ವಹಿಸಿತ್ತು ತಕ್ಕ ಬರಂದ ಅವು ಮಡಿಕೇರಿ ಪಿಂಜ ಗೋಣಿಕೊಪ್ಪತ್ತರ ದಸರತನ